ಮಾಡಲು ರಾಮ ಧ್ಯಾನವ ಈಗ ಮಾಡಲು ರಾಮ ಧ್ಯಾನವ ಈಗ ಮಾಡಲು ರಾಮ ಧ್ಯಾನವನಿ ಮೂಕನಾಗಿರಬೇಡ ಎಲೆ ಮಾನವ ಮೂಕನಾಗಿರಬೇಡ ಎಲೆ ಮಾನವ ಈಗ ಮಾಡಲು ಕಾಲನ ದೂತರು ಕರೆವಾಗ ನೀ ಕಾಲ ಕೆಟ್ಟು ಕಣ್ಣ ಬಿಡುವಾಗ ಕಾಲನ ದೂತರು ಕರೆವಾಗ ನೀ ಕಾಲ ಕೆಟ್ಟು ಕಣ್ಣ ಬಿಡುವಾಗ ನಾಲಿಗೆ ಸೆಳಕೊಂಡು ಜ್ಞಾನ ಕೆಟ್ಟು ಇರುವಾಗ ನಾಲಿಗೆ ಸೆಳಕೊಂಡು ಜ್ಞಾನ ಕೆಟ್ಟಿರುವಾಗ ನೀಲವರ್ಣನ ಧ್ಯಾನ ಬರುವುದೇನಯ್ಯ ನೀಲವರ್ಣನ ಧ್ಯಾನ ಬರುವುದೇನಯ್ಯ ಈಗ ಮಾಡಲು ಯಮದೂತರು ಬಂದು ಎಳೆವಾಗ ನೀ ನರಳುತ್ತ ಹೊತ್ತು ಕಳೆವಾಗ ಯಮದೂತರು ಬಂದು ಎಳೆವಾಗ ನೀ ನರಳುತ್ತ ಹೊತ್ತು ಕಳೆವಾಗ ಗುರು ಪುರಂದರ ಬಿಠಲನ ನಾಮವು ಗುರು ಪುರಂದರ ಬಿಠಲನ ನಾಮವು ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ ಕಾಲವಾಗೋ ಸಮಯಕ್ಕೆ ಬರುವುದೇನಯ್ಯ ಈಗ ಮಾಡಲು ರಾಮ ಧ್ಯಾನವ ಈಗ ಮಾಡಲು ರಾಮ ಧ್ಯಾನವ ನೀ ಮೂಕನಾಗಿರಬೇಡ ಎಲೆ ಮಾನವ ಜಯ ರಾಮ ರಾಮ ಸೀತಾರಾಮ ರಾಮ ಜಯ ಜಯ ರಾಮ ರಾಮ ರಾಮ ರಾಮ